ನಾವು ಈ ಕೃಷಿ ಅಂತ ಏನು ಹೇಳ್ತೇವೆ ಅಂದರೆ ಕೃಷಿ ಅಂದರೆ ಸಾಮಾನ್ಯವಾಗಿ ನಾವು ಬಳಸುವುದು ಆಹಾರ ಧಾನ್ಯಗಳನ್ನು ನಾವು ಏನು ಬೆಳಿತೇವೆ ಅವಕ್ಕೆ ಕೃಷಿ ಅಂತ ಹೇಳ್ತೇವೆ. ಹಾಗೆಲ್ಲ ಜೀವನೋಪಾಯಕ್ಕಾಗಿ ನಾವು ಬೆಳೆಯನ್ನು ಬೆಳೆಯುವುದೇ ಕೃಷಿಯಾಗಿತ್ತು. ಎಲ್ಲರ ಹಸಿವನ್ನು ನೀಗಿಸುವುದಕ್ಕೆ ಒಬ್ಬ ಬೆಳೆಯನ್ನು ಬೆಳೆಯುತ್ತಿದ್ದ. ಅವನು ತನಗೆ ಹೆಚ್ಚಾದ ಬೆಳೆಯನ್ನು ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ವಸ್ತು ರೂಪದಲ್ಲಿ ವಿನಿಮಯ ಮಾಡಿಕೊಳ್ಳುತ್ತಿದ್ದ. ಆದರೆ ಅದು ಮುಂದುವರಿತಾ ಕೃಷಿ ಎನ್ನುವುದು ವಾಣಿಜ್ಯ ಉದ್ಯಮವಾಗಿ ಬದಲಾಯಿತು. ಆ ಉದ್ಯಮ ಎನ್ನುವುದು ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂತ ಕೇಳಿದರೆ, ಆಹಾರ ಧಾನ್ಯಗಳನ್ನು ಬೆಳೆಯುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಇಳಿಮುಖ ಆಗ್ತಾ ಇದೆ, ವಾಣಿಜ್ಯ ಬೆಳೆಗಳನ್ನು ಬೆಳೆಯುವವರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಆಹಾರ ಧಾನ್ಯಗಳನ್ನು ಬೆಳೆಯದೇ ಹೋದರೆ ಯಾವ ದೇಶದವರೇ ಆಗಲಿ ತಮ್ಮ ಪ್ರಜೆಗಳ ಈ ದೇಶದಲ್ಲಿ ಬದುಕುವವರ ಹಸಿವನ್ನು ನೀಗಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ವಾಣಿಜ್ಯ ಬೆಳೆಗಳನ್ನು ನಾವು ತಿಂದು ಬದುಕಲಿಕ್ಕಂತೂ ಸಾಧ್ಯ ಇಲ್ಲವಲ್ಲ. ಅವುಗಳಿಂದ ನಾವು ಹಣವನ್ನು ಉತ್ಪಾದನೆ ಮಾಡಬಹುದು, ಸಂಪಾದನೆ ಮಾಡಬಹುದು. ಆ ಹಣವನ್ನು ಕೊಟ್ಟಾದರೂ ನಾವು ತೆಕ್ಕೊಳ್ಳುವುದು ತಿನ್ನುವ ಆಹಾರವನ್ನೇ. ಆದ್ದರಿಂದ ನಾವು ಕೃಷಿ ಎಂದಾಗ ಆಹಾರ ಧಾನ್ಯಗಳನ್ನು ಬೆಳೆಯಬೇಕೇ ವಿನಃ ವಾಣಿಜ್ಯ ಬೆಳೆಗಳು ಹೆಚ್ಚಾದರೆ ಪ್ರಯೋಜನ ಇಲ್ಲ ಅಂತ ನನ್ನ ಅನಿಸಿಕೆ. ಈಗ ಸಾಂಪ್ರದಾಯಿಕವಾಗಿ ಆಹಾರದ ಧಾನ್ಯದ ಬೆಳೆಗಳು ಅಂತಂದರೆ ನಾವು ಭತ್ತ ಅಂತ ಹೇಳುವಂಥದ್ದು ದಕ್ಷಿಣ ಭಾರತದಲ್ಲಿ. ಉತ್ತರ ಭಾರತದಲ್ಲಿ ಹೋದರೆ ಗೋಧಿ ಬೆಳೆಯುವವರು ಇರ್ಬೋದು ಅಥವಾ ರಾಗಿನೋ ಜೋಳನೋ ಬೆಳೆಯುವವರು ಇರಬಹುದು. ಈ ಬದಲಾವಣೆ ಅಥವಾ ಒಂದು ಸ್ಥಿತ್ಯಂತರವನ್ನು ನೋಡಿದಾಗ ನಿಮ್ಗೆ ಏನನ್ನಿಸ್ತದೆ? ಅದು ಆಯಾಯ ಪ್ರದೇಶಕ್ಕೆ ತಕ್ಕ ಹಾಗೆ ಹಿಂದಿನ ಕಾಲದಿಂದಲೂ ಆಯಾ ಬೆಳೆಗಳನ್ನು ಬೆಳ್ಕೊಂಡು ಬಂದಿದ್ದಾರೆ. ಈಗ ಕರ್ನಾಟಕದಲ್ಲೂ ನೋಡುವುದಾದರೆ ನಮ್ಮ ಈ ಮಲೆನಾಡು ಭಾಗ ಹೆಚ್ಚಿನ ಭತ್ತವನ್ನು ಅಕ್ಕಿಯನ್ನು ಉಪಯೋಗಿಸುವ ಭಾಗ. ಆ ಕಡೆ ಮಂಡ್ಯ ಮೈಸೂರು ಕಡೆಗೆ ಹೋದರೆ ಅವರು ರಾಗಿಯನ್ನು ಹೆಚ್ಚು ಬೆಳೆಸ್ತಾರೆ. ಈ ಕಡೆ ಉತ್ತರ ಕರ್ನಾಟಕದ ಕಡೆಗೆ ಹೋದರೆ ಜೋಳವನ್ನು ಹೆಚ್ಚು ಬಳಸ್ತಾರೆ. ಆಯಾಯ ಪ್ರದೇಶದಲ್ಲಿ ಆಯಾಯ ಬೆಳೆಗಳು ಸಮೃದ್ಧವಾಗಿ ಬೆಳೀತವೆ. ಅವರೆಲ್ಲ ಅದನ್ನೇ ಬಳಸಿಕೊಂಡು ಅದನ್ನೇ ಊಟ ಮಾಡಿಕೊಂಡು ಬಂದಿದ್ದಾರೆ. ಇವತ್ತಿನ ಬದಲಾದ ಪರಿಸ್ಥಿತಿಯಲ್ಲಿ ಎಲ್ಲರೂ ಎಲ್ಲ ಆಹಾರಗಳನ್ನು ಬಳಸುವುದಕ್ಕೆ ತೊಡಗಿದ್ದಾರೆ. ಇವತ್ತಿನ ಜಾಗತೀಕರಣದ ವ್ಯವಸ್ಥೆ ಕಾರಣ ಆಗಿರಬಹುದು ಅಥವಾ ಜನರ ಅಭಿರುಚಿಗಳು ಬದಲಾದದ್ದು ಕೂಡ ಕಾರಣ ಆಗಿರಬಹುದು. ಇದು ಒಂದು ದೃಷ್ಟಿಯಿಂದ ಒಳ್ಳೆಯದು. ಆದರೆ ಒಬ್ಬರೇ ಒಂದೇ ಬೆಳೆಯನ್ನು ಹೆಚ್ಚು ಬೆಳೆಯುವುದರಿಂದ ಆ ಮೂಲ ಬೆಳೆಯನ್ನೇ ನಂಬಿಕೊಂಡು ಬದುಕ್ತಾ ಇದ್ದಂತಹ ರೈತನಿಗೆ ಹಾನಿಯೂ ಆಗಬಹುದು. ಈಗ ನೀವು ಹೇಳಿರುವಂತಹ ವಿಚಾರ ಅಂತಂದ್ರೆ, ಈಗ ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚು ಆಹಾರ ಪ್ರಧಾನವಾದಂತಹ ಒಂದು ಬೆಳೆ ಅಂತಂದ್ರೆ ಭತ್ತ ಅಥವಾ ಅಕ್ಕಿ. ಇದು ಅಂದ್ರೆ ಇದು ಬೆಳೆಯುವಂತಹ ಒಂದು ಪ್ರದೇಶ ಇತ್ತೀಚಿನ ವರ್ಷಗಳಲ್ಲಂತೂ ಸಾಕಷ್ಟು ಕಡಿಮೆ ಆಗ್ತಾ ಇದೆ. ಏನು ಕಾರಣಗಳಿರಬಹುದು? ಒಂದನೇದಾಗಿ ವಾಣಿಜ್ಯ ಬೆಳೆಯ ಹಿಂದೆ ಹೋದದ್ದು ಕೂಡ ಕಾರಣ. ನಮ್ಮ ಮಲೆನಾಡಿನ ಭಾಗ ಭತ್ತ ಎಷ್ಟು ಬೆಳೀತಿತ್ತೋ ಅಡಿಕೆಗೆ ತೆಂಗಿಗೂ ಕೂಡ ಅಷ್ಟೇ ಪ್ರಾಮುಖ್ಯ ಆಗಿತ್ತು. ಇವತ್ತಿನ ದಿವಸದಲ್ಲಿ ಅಡಿಕೆಗೆ ನಿರೀಕ್ಷೆಗೂ ಮೀರಿದ ಬೆಲೆ ಬಂದಿದೆ. ಆದ್ದರಿಂದ ಬಹುತೇಕರು ಭತ್ತದ ಗದ್ದೆಗಳನ್ನೆಲ್ಲ ತೋಟವನ್ನಾಗಿ, ಅಡಿಕೆ ತೋಟವನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಇನ್ನೊಂದು ಸಮಸ್ಯೆ ಅಂತಂದರೆ ಭತ್ತಕ್ಕೆ ಇರುವಂಥ ಬೆಲೆ. ನಮಗೆ ಇವತ್ತಿನ ದಿವಸದಲ್ಲಿ ಭತ್ತವನ್ನು ಬೆಳಿಬೇಕು ಅಂತಂದರೆ ಒಂದು ಕೆ ಜಿ ಭತ್ತಕ್ಕೆ, ಅಕ್ಕಿಗಳ ನಾನು ಹೇಳುವುದು, ಒಂದು ಕೆ ಜಿ ಭತ್ತಕ್ಕೆ 50 ರೂಪಾಯಿಗಿಂತಲೂ ಹೆಚ್ಚಿನ ಖರ್ಚು ಬರ್ತದೆ. ಆದರೆ ನಾವು ಮಾರಾಟ ಮಾಡಲಿಕ್ಕೆ ಹೋದರೆ 20 ರೂಪಾಯಿಗೆ ತಗೊಳ್ಳುವವರು ಇಲ್ಲ. ಇನ್ನೊಂದು ಕಾರ್ಮಿಕರ ಕೊರತೆ, ಅಗತ್ಯ ರಸಗೊಬ್ಬರಗಳ ಕೊರತೆ, ಮತ್ತು ಪ್ರಾಣಿಗಳ ಹಾವಳಿ. ತುಂಬ ಸಂಖ್ಯೆಯಲ್ಲಿ ಇವತ್ತು ಪ್ರಾಣಿಗಳ ಬೆಳೆದಿದ್ದಾವೆ. ಅವುಗಳ ನಿಯಂತ್ರಣವನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಅದು ಕೂಡ ಒಂದು ಕಾರಣ ಈ ಆಹಾರ ಧಾನ್ಯಗಳ ಬೆಳೆಯನ್ನು ಬೆಳೆಯುವುದು ಕಡಿಮೆ ಆಗುವುದಕ್ಕೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಕೃಷಿ ಯಾಂತ್ರೀಕರಣ ಅಂದರೆ ದುಡಿಯುವಂತಹ ಕೈಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಿದ್ರಿ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಯಾಂತ್ರೀಕರಣಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ ಮತ್ತು ಎಷ್ಟರ ಮಟ್ಟಿಗೆ ಅವಕಾಶಗಳಿವೆ ಈ ಬಗ್ಗೆ ಹೇಳಿ. ಇವತ್ತಿನ ಕೃಷಿಯಲ್ಲಿ ಯಂತ್ರಗಳ ಪಾಲು ತುಂಬ ದೊಡ್ಡದಿದೆ. ಬಹುಶಃ ನಾವು 10 ಜನ ಸೇರಿ ಮಾಡಬಹುದಾದಂತಹ ಕೆಲಸವನ್ನು ಯಂತ್ರಗಳು ಕೇವಲ ಒಂದು 5 ನಿಮಿಷಕ್ಕೆ ಮಾಡಿಕೊಡ್ತಾ ಇದ್ದಾವೆ. ಆದರೆ ನಮ್ಮ ಈ ಮಲೆನಾಡು ಭಾಗದಲ್ಲಿ ಯಂತ್ರಗಳು ಸೋಲುವುದಕ್ಕೆ ಕಾರಣ ನಮ್ಮ ಈ ಪ್ರಕೃತಿ. ಗುಡ್ಡಗಾಡು ಪ್ರದೇಶ, ಎಲ್ಲ ಕಡೆಯಲ್ಲಿ ಎಲ್ಲ ಯಂತ್ರಗಳು ಹೋಗುವುದಿಲ್ಲ ಮತ್ತು ಅನೇಕ ಕೃಷಿ ಭೂಮಿಗಳಿಗೆ ಕೆಲವು ಯಂತ್ರಗಳನ್ನು ಇಳಿಸುವುದಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದ ನಮ್ಮ ಮಲೆನಾಡಿನ ಭಾಗದಲ್ಲಿ ಯಂತ್ರಗಳ ಬಳಕೆ ಕೃಷಿಯಲ್ಲಿ ನೋಡಿದರೆ ತುಂಬ ಕಡಿಮೆ ಇದೆ. ಆದರೆ ಉತ್ತರ ಕರ್ನಾಟಕದ ಕಡೆಗೆ ನೋಡಿದರೆ ಅವರು ಯಂತ್ರಗಳನ್ನು ತುಂಬ ಸದುಪಯೋಗಪಡಿಸಿಕೊಳ್ತಾ ಇದ್ದಾರೆ. ಆ ಬಗ್ಗೆ ಮಾತಿಲ್ಲ. ಕೃಷಿಗೆ ಇವತ್ತಿನ ದಿವಸದಲ್ಲಿ ಯಂತ್ರಗಳು ತುಂಬ ಅನಿವಾರ್ಯ. ಆದರೆ ನಮ್ಮ ಭಾಗಕ್ಕೆ ಯಂತ್ರಗಳನ್ನು ಹೇಗೆ ಮಾರ್ಪಾಡು ಮಾಡಿ ಹೇಗೆ ತರಬೇಕು ಎನ್ನುವುದನ್ನು ಇನ್ನೂ ನೋಡಬೇಕಾಗಿದೆ ಮತ್ತು ಸಂಶೋಧನೆ ಆಗಬೇಕಾಗಿದೆ. ಎಷ್ಟು ಸಾರಿ ಹೇಳುವಂತಹದ್ದು ಈ ಕೃಷಿ ಸಂಶೋಧನೆ ಎನ್ನುವಂತಹದ್ದು ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಾಗ್ಬೋದು ಅಥವಾ ಸಂಶೋಧನಾ ಕೇಂದ್ರಗಳಲ್ಲಾಗ್ಬೋದು ಇಲ್ಲಿ ನಡೆಯುವಂತಹದ್ದು ಅಂತ, ರೈತರ ಸಮಸ್ಯೆಗಳಿಗೆ ನಿಜವಾದ ಒಂದು ಸ್ಪಂದನೆ ಸಿಗ್ತಾ ಇದೆಯೋ ಅಥವಾ ರೈತರ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿತಾ ಇದೆಯೋ, ಒಂದು ಕಡೆಯಿಂದ ಕೃಷಿ ಸಂಶೋಧನೆ ಇನ್ನೊಂದು ಕಡೆಯಿಂದ ಸಮಸ್ಯೆಗಳು ಹಾಗೆ ಉಳಿಯುವಂತಹದ್ದು, ಇಂಥ ಪರಿಸ್ಥಿತಿ ಕೂಡ ಬರ್ತಾ ಇದೆಯಾ? ಖಂಡಿತ ಬರ್ತಾ ಇದೆ. ನಾವು ಈ ಕೃಷಿ ಇಲಾಖೆ ಮೇಲಾಗಲಿ ಕೃಷಿ ಸಂಶೋಧಕರ ಮೇಲಾಗಲಿ ಆರೋಪ ಮಾಡಬಾರದು. ಆದರೆ ವಾಸ್ತವವನ್ನು ಹೇಳ್ತೇನೆ ನಾನು. ಕೃಷಿ ಸಂಶೋಧನಾ ಕೇಂದ್ರ ಇರಬಹುದು, ಕೃಷಿ ಇಲಾಖೆಗಳಿರ್ಬೋದು, ನಿಜವಾಗಿಯೂ ರೈತನ ಜೊತೆ ಸಹಭಾಗಿತ್ವವನ್ನು ಹೊಂದಿಲ್ಲ. ಇವತ್ತಿನ ರೈತ ತನ್ನ ಪರಿಸ್ಥಿತಿಯನ್ನು ಯಾರಲ್ಲಿ ಹೇಳ್ಕೊಳ್ಬೇಕು ಎನ್ನುವುದೇ ದೊಡ್ಡ ಸಮಸ್ಯೆ ಆಗಿದೆ. ನಾವು ಬೆಳೆಗಳಿಗೆ ಪ್ರಾಣಿ ಹಾವಳಿ ಅಂತ ಹೇಳಿದರೆ ಅದು ಕೃಷಿ ಇಲಾಖೆ ವ್ಯಾಪ್ತಿಗೆ ಬರೋದಿಲ್ಲ, ಅರಣ್ಯ ಇಲಾಖೆಗೆ ಹೇಳಿ ಅಂತ ಹೇಳ್ತಾರೆ. ಅರಣ್ಯ ಇಲಾಖೆಯವರು ಕೇಳಿದರೆ ಕೃಷಿ ಹಾಳಾದ ಬಗ್ಗೆ ಅರಣ್ಯ ಇಲಾಖೆಯವರು ನಿಮಗೆ ಪರಿಹಾರವನ್ನು ಕೊಡ್ತಾರೆ, ಅವರನ್ನು ಕೇಳಿ ಅಂತ ಹೇಳ್ತಾರೆ. ರೈತ ಯಾರನ್ನು ಕೇಳಬೇಕು? ಬೆಳೆ ಹಾಳಾಗುವುದು ತನ್ನಿದ್ದು. ಮತ್ತು ಸರ್ಕಾರದ ಮಾನದಂಡ ಹೇಗಿದೆ ಅಂತ ಕೇಳಿದರೆ ಒಂದು ಎಕರೆ ಗದ್ದೆ ಹಾಳಾದರೆ 350 ರೂಪಾಯಿ ಪರಿಹಾರ ಬಂದುಬಿಡ್ತದೆ. ಅವನಿಗೆ ಒಂದು ಎಕರೆಯಲ್ಲಿ ಆ ಬೆಳೆಯನ್ನು ಉತ್ಪಾದನೆ ಮಾಡಲಿಕ್ಕೆ ಖರ್ಚು ಎಷ್ಟಿದೆ, ಅದು ಬೆಳೆ ಬಂದರೆ ಅವನಿಗೆ ಅದು ಎಷ್ಟು ಆದಾಯ ಬರ್ತಿತ್ತು, ಇದು ಯಾವುದರ ಮಾನದಂಡ ಇಲ್ಲದೆ ಇನ್ನು ಹಳೆಯ ಕಾಲದ ಲೆಕ್ಕದಲ್ಲಿಯೇ 350 ರೂಪಾಯಿ ಪರಿಹಾರ ಕೊಟ್ಟರೆ ಖಂಡಿತ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ನಿಜವಾಗಿ ಸಂಶೋಧನೆ ಆಗಬೇಕು, ರೈತರಿಗೆ ಉಪಯೋಗ ಆಗಬೇಕಾಗಿದೆ. ಈಗ ಹೇಳುವಂತಹದ್ದು, ಈ ಕೃಷಿ ಸುಸ್ಥಿರವಾಗಬೇಕಿದ್ರೆ ಏಕ ಬೆಳೆಯ ಬದಲಿಗೆ ಮಿಶ್ರ ಬೆಳೆಗಳು ಇರಬೇಕು, ಬೇರೆ ಬೇರೆ ಉದ್ಯಮವನ್ನು ಕೂಡ ಸೇರಿಸಬೇಕು ಕೃಷಿಯ ಜೊತೆ ಜೊತೆಗೆ ಅಂತ. ಉತ್ತರ ಕನ್ನಡದ ಒಂದು ಜಿಲ್ಲೆಯ ಪರಿಸ್ಥಿತಿಯಲ್ಲಿ ಇದನ್ನು ಹೇಗೆ ಅಳವಡಿಸುವುದಕ್ಕೆ ಅವಕಾಶ ಇದೆ? ನಮ್ಮಲ್ಲಿ ತೋಟಗಾರಿಕೆಯಲ್ಲಿ ಬಹುವಿಧದ ಬೆಳೆ ಚಾಲ್ತಿಯಲ್ಲಿ ಇತ್ತು. ನಾವು ಅಡಿಕೆ ತೋಟದಲ್ಲಾದರೂ ಕೂಡ ಆ ಅಡಿಕೆ ಮರಕ್ಕೆ ಕಾಳು ಮೆಣಸನ್ನು ನೆಡುತ್ತಿದ್ವಿ, ಕಾಳು ಮೆಣಸಿನಿಂದ ಆದಾಯ ಬರ್ತಿತ್ತು, ಬಾಳೆ ಇರ್ತಿತ್ತು, ಬಾಳೆಗೊನೆಯಿಂದ ಆದಾಯ ಬರ್ತಿತ್ತು, ಏಲಕ್ಕಿ ಇರ್ತಿತ್ತು, ಅವುಗಳಿಂದ ಆದಾಯ ಬರ್ತಿತ್ತು. ಆದರೆ ಇವತ್ತಿನ ದಿನದಲ್ಲಿ ಈ ಕಾಡು ಪ್ರಾಣಿಯ ಹಾವಳಿ ಮತ್ತು ದಿನನಿತ್ಯ ಹುಟ್ಟಿಕೊಳ್ಳುವ ಹೊಸ ಹೊಸ ಹೊಸ ರೋಗಗಳು ಅವು ನಮ್ಮ ಈ ಮಿಶ್ರ ಬೆಳೆಯನ್ನೆಲ್ಲ ಖಂಡಿತವಾಗಿ ಹಾಳು ಮಾಡಿವೆ. ಅಡಿಕೆ ಕೊಳೆ ಬಂತು ಅಂತಾದರೆ ಕಾಳು ಮೆಣಸಿನ ಬಳ್ಳಿಗೂ ಬರ್ತದೆ, ಕಾಳು ಮೆಣಸಿನ ಬಳ್ಳಿ ಹಾಳಾಗ್ತದೆ. ಮತ್ತು ಇವತ್ತಿನ ಹೆಚ್ಚಿದ ಉಷ್ಣತೆಯಿಂದ ಟೆಂಪರೇಚರಿಂದ ಯಾಲಕ್ಕಿ ಕೂಡ ನಮ್ಮ ಭಾಗದಲ್ಲಿ ಬೆಳೀತಾ ಇಲ್ಲ, ಹಾಗೆ ಬಾಳೆಗೆ ಮಂಗನ ಕಾಟ, ಇವುಗಳಿಂದ ಮಿಶ್ರ ಬೆಳೆಯನ್ನು ಬೆಳೆಯುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಡಿಕೆ ಕೂಡ ಕಾಡು ಪ್ರಾಣಿಯ ಹಾವಳಿಯಿಂದ ತುಂಬ ಆತಂಕದಲ್ಲಿದೆ, ಅಡಿಕೆ ಬೆಳೆಗಾರರು ಕೂಡ ಕಷ್ಟದಲ್ಲಿಯೇ ಇದ್ದಾರೆ. ಹೆಚ್ಚು ಉತ್ಪಾದನೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹೆಚ್ಚು ಹೆಚ್ಚು ರಸಗೊಬ್ಬರದ ಬಳಕೆ ಮಾಡುವಂತಹದ್ದು, ರಾಸಾಯನಿಕದ ಬಳಕೆ ಮಾಡುವಂತಹದ್ದು, ಇದು ಪರಿಸರದ ಮೇಲೆ ಹಾಗೂ ಒಟ್ಟು ಕೃಷಿ ಉತ್ಪಾದನೆಯ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರಿದೆ? ಖಂಡಿತವಾಗಿ ದುಷ್ಪರಿಣಾಮ ಇದೆ. ಈಗ ಹೆಚ್ಚಿನ ರಸಗೊಬ್ಬರಗಳನ್ನು ಬಳಕೆ ಮಾಡುವವರ ಭೂಮಿಯಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿದಾಗ ವಿಜ್ಞಾನಿಗಳೇ ಹೇಳುವ ಮಾತು, ಇನ್ನು ಕೆಲವೇ ವರ್ಷಗಳಲ್ಲಿ ಈ ಭೂಮಿಯಲ್ಲಿ ಏನನ್ನೂ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ಭೂಮಿಗೂ ಕೂಡ ಒಂದು ಧಾರಣಾ ಸಾಮರ್ಥ್ಯ ಅಂತ ಇರ್ತದೆ. ಅವು ಆ ಭೂಮಿಯಲ್ಲಿ ಎಷ್ಟು ಬೆಳೀಬೇಕು ಅದಕ್ಕಿಂತ ಹೆಚ್ಚಿನ ಬೆಳೆಯನ್ನು ನಾವು ಅಪೇಕ್ಷೆ ಮಾಡಿದಾಗ ಅದರ ಮೇಲೆ ಒತ್ತಡವನ್ನು ಹಾಕಬೇಕು, ಅಂದರೆ ರಾಸಾಯನಿಕವನ್ನು ಕೊಡಬೇಕು. ಆ 10 ವರ್ಷಕ್ಕೆ ಕೊಡಬೇಕಾದ ಬೆಳೆಯನ್ನು ಆ ಭೂಮಿ ಒಂದೇ ವರ್ಷಕ್ಕೆ ಕೊಟ್ಟರೆ ಮುಂದಿನ 10 ವರ್ಷ ಅದು ಖಾಲಿ ಇರಬೇಕಾದ ಅನಿವಾರ್ಯ. ಆದ್ದರಿಂದ ನಮಗೆ ರಸಗೊಬ್ಬರಗಳಿಂದ ಹೆಚ್ಚಿನ ಬೆಳೆ ಬರಬಹುದು, ಆದರೆ ಭೂಮಿಯ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳಿ ಖಂಡಿತ ಸಾಧ್ಯ ಇಲ್ಲ. ಕೃಷಿ ತ್ಯಾಜ್ಯದ ಮರುಬಳಕೆಯನ್ನು ಹೇಗೆ ಮಾಡಬಹುದು? ಕೃಷಿ ತ್ಯಾಜ್ಯದ ಮರುಬಳಕೆಯನ್ನು ಮಾಡಲೇಬೇಕು. ನಮ್ಮಲ್ಲಿ ಅದು ಸ್ವಾಭಾವಿಕವಾಗಿ ನಡ್ಕೊಂಡು ಬರ್ತಾ ಇತ್ತು, ಆದರೆ ಇವತ್ತು ಅದಕ್ಕೊಂದು ಹೊಸ ಹೆಸರು ಬಂದಿದೆ ಅಷ್ಟೆ. ನಾವು ದಡ್ಡಿ ಗೊಬ್ಬರವನ್ನು ಬಳಸ್ತಿದ್ವಿ, ಅದು ತೋಟದಿಂದ ದನದ ಹೊಟ್ಟೆಗೆ ಹೋಗಿ ಮತ್ತೆ ತ್ಯಾಜ್ಯವಾಗಿಯೇ ಬರ್ತಿತ್ತು. ಬೆಟ್ಟದಲ್ಲಿರುವ ಸೊಪ್ಪುಗಳನ್ನು ಬಳಸ್ತಿದ್ವಿ, ಹಾಗೆ ತೋಟದಲ್ಲಿ ಬಿದ್ದಂತಹ ಅಡಿಕೆ ಮರದ ಎಲೆ, ತೆಂಗಿನ ಗರಿ ಇವುಗಳನ್ನು ಕೂಡ ನಾವು ಮುಚ್ಚಿಗೆಗೆ ಬಳಸ್ತಿದ್ವಿ. ಕೃಷಿ ತ್ಯಾಜ್ಯವನ್ನು ಬಳಸಿಯೇ ಕೃಷಿ ಮಾಡುವುದು ಒಂದು ಉತ್ತಮ ಪ್ರಯೋಗ, ಖಂಡಿತ ಹೌದು. ಈಗ ಗ್ರಾಮೀಣ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿಯೂ ಕೂಡ ವೈಯಕ್ತಿಕ ಕಾಮಗಾರಿಯನ್ನು ಕೈಗೊಳ್ಳುವುದಕ್ಕೆ ಅವಕಾಶ ಇದೆ ಅಂತ ಹೇಳಿ, ಕೃಷಿ ಅಥವಾ ತೋಟಗಾರಿಕೆಯಲ್ಲಿ ಇದನ್ನು ಬಳಸಿಕೊಂಡ ಒಂದು ಅನುಭವ ಇದೆಯಾ, ಅಥವಾ ಎಷ್ಟರ ಮಟ್ಟಿಗೆ ಅದರಲ್ಲಿ ಸಾಧ್ಯತೆ ಇದೆ? ತುಂಬ ಜನ ಬಳಸಿಕೊಂಡಿದ್ದಾರೆ, ನಾವು ಕೂಡ ಬಳಸಿಕೊಂಡಿದ್ದೇವೆ. ಹೊಸದಾಗಿ ತೋಟವನ್ನು ನಿರ್ಮಾಣ ಮಾಡುವುದಕ್ಕೆ ಆಗ ಯೋಜನೆಯಲ್ಲಿ ಅವಕಾಶ ಇತ್ತು. ಆಗ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗುತ್ತಿದ್ದರು. ಆ ಯೋಜನೆಯಲ್ಲಿ ಸ್ವತಃ ಮನುಷ್ಯರೇ ಕೆಲಸ ಮಾಡಬೇಕು, ಯಂತ್ರಗಳು ಕೆಲಸ ಮಾಡುವ ಹಾಗಿಲ್ಲ. ಅವುಗಳಿಗೆ ಆ ಕೃಷಿ ಕೆಲಸ ಮಾಡುವವರಿಗೆ ಕೂಡ ಯೋಗ್ಯ ಸಂಬಳ ಸಿಗುತ್ತಿತ್ತು, ಆದ್ದರಿಂದ ಆ ಕೃಷಿ ಕೆಲಸಗಳಿಗೆ ಜನರು ಬರ್ತಿದ್ದರು. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದರೆ ಯಾವ ಕೆಲಸಕ್ಕೂ ಎಲ್ಲಿ ಹೋದರೂ ಕೂಡ ಕಾರ್ಮಿಕರಿಲ್ಲ. ಹಾಗಂತ ಜನಸಂಖ್ಯೆ ನೋಡಿದರೆ ನಮ್ಮ ಗ್ರಾಫ್ ದಿನದಿಂದ ದಿನಕ್ಕೆ ಮೇಲಿದೆ, ಹೌದು. ಆದರೆ ಎಲ್ಲಿ ಯಾವ ಕ್ಷೇತ್ರಕ್ಕೆ ಹೋದರೂ ಕಾರ್ಮಿಕರಿಲ್ಲ. ಈ ಖಂಡಿತ ಯೋಜನೆ ಒಳ್ಳೆಯದಿತ್ತು, ಆದರೆ ಕಾರ್ಮಿಕರ ಕೊರತೆಯಿಂದ ಯೋಜನೆ ಹಿಂದೆ ಬೀಳ್ತಾ ಇದೆ. ಇಂಥ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಒಂದು ಕೃಷಿಯನ್ನು ಮುಂದುವರಿಸುವಂತಹದ್ದು ಹೇಗೆ ಎನ್ನುವ ಪ್ರಶ್ನೆ, ಇದು ಬಹುಶಃ ಉತ್ತರವಿಲ್ಲದ ಪ್ರಶ್ನೆ ಅಂತ ಕಾಣುವ ಮಟ್ಟಿಗಿನ ಆತಂಕ ನಮಗಿದೆ. ಯಾಕೆಂದರೆ ಈಗ ಹಳ್ಳಿಗಳಲ್ಲಿ ಇರುವವರ ಸಂಖ್ಯೆ ತುಂಬ ಕಡಿಮೆ ಇದೆ, ಪಟ್ಟಣದಲ್ಲಿ ಉಳಿದು ಕೃಷಿ ಮಾಡಲಿಕ್ಕಂತೂ ಸಾಧ್ಯವೇ ಇಲ್ಲ. ಅವ ಕೃಷಿಕನಾಗಬೇಕು ಅಂತಂದರೆ ಹಳ್ಳಿಯಲ್ಲೇ ಉಳ್ಕೊಳ್ಬೇಕು. ಆದರೆ ಬಹುತೇಕ ಹಳ್ಳಿಗಳು ಇವತ್ತು ವೃದ್ಧಾಶ್ರಮಗಳು, ಎಲ್ಲೋ ಕೆಲವಾರು ಜನ ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಅನ್ನುವರಿದ್ದಾರೆ ಬಿಟ್ಟರೆ ಅವರ ಪರಿಸ್ಥಿತಿಯೆಲ್ಲ ತುಂಬಾ ಕಷ್ಟದಲ್ಲಿದೆ. ಕಾರ್ಮಿಕರಿಲ್ಲ, ಬೇಕಾದ ಸಮಯಕ್ಕೆ ರಸಗೊಬ್ಬರಗಳು ಇತ್ಯಾದಿಗಳು ಸಿಗುವುದಿಲ್ಲ. ಕೃಷಿಯ ಜೊತೆಗೆ ಹೈನುಗಾರಿಕೆ ಕೂಡ ಒಂದು ಮಹತ್ವವಾದ ಅಂಶ, ಅದು ಪೂರಕವಾದ ಅಂಶ. ಇವತ್ತು ಹೈನುಗಾರಿಕೆಯನ್ನು ನಡೆಸುವುದು ಎಷ್ಟು ಕಷ್ಟ ಇದೆ ಅಂತ ಕೇಳಿದರೆ, 4 ಜನ ಮನುಷ್ಯರ ಹೊಟ್ಟೆ ತುಂಬಿಸುವುದಕ್ಕಿಂತ 1 ದನದ ಹೊಟ್ಟೆ ಹೊರಿಯುವುದು ಕಷ್ಟ ಆಗಿದೆ. ಆದ್ದರಿಂದ ಕೃಷಿಯನ್ನು ನಂಬಿಕೊಂಡವನ ಕಥೆ ತುಂಬ ಕಷ್ಟ ಅಂತಿದೆ. ಭರ್ತೃಹರಿಯ ಒಂದು ಶ್ಲೋಕ ಇದೆ, ಕೃಷಿತೋ ನಾಸ್ತಿ ದುರ್ಭಿಕ್ಷ ಅಂತ. ಅದು ಇವತ್ತು ಅಪಭ್ರಂಶ ಮಾಡಿ ಹೇಳ್ತಾ ಇದ್ದಾರೆ, ಕೃಷಿತೋ ಜಾಸ್ತಿ ದುರ್ಭಿಕ್ಷ ಅಂತ. ಆ ಮಾತು ಖಂಡಿತವಾಗುವ ದಿನಗಳು ಬರಬಹುದು ಅನ್ನುವ ಆತಂಕ ನಮಗಿದೆ. ಕೃಷಿ ಎನ್ನುವಂತಹದ್ದು ಒಂದು ಜೀವನ ಕ್ರಮ, ಒಂದು ಸಂಸ್ಕೃತಿ ಎನ್ನುವಂತಹ ಮಾತನ್ನು ನೀವು ಪ್ರಾರಂಭದಲ್ಲಿ ಹೇಳಿದ್ರಿ. ಅದು ಯಾವ ರೀತಿ ಪಲ್ಲಟವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ, ಮತ್ತು ಕೃಷಿ ಅವಲಂಬಿತ ಕೈಗಾರಿಕೆಗಳಾಗ್ಬೋದು, ಬೇರೆ ಉದ್ಯಮಗಳಾಗ್ಬೋದು, ಇವುಗಳಿಗೆ ಎಷ್ಟು ಮಟ್ಟಿಗೆ ತೊಂದರೆ ಆಗ್ತದೆ ಕೃಷಿ ನಷ್ಟವಾದರೆ? ಖಂಡಿತವಾಗಿ ಕೃಷಿ ಎನ್ನುವುದು ಒಂದು ಜೀವನ ಅಂತಿತ್ತು. ಅಂದರೆ ಪ್ರತಿಯೊಂದು ಕುಟುಂಬವು ಕೃಷಿಯಲ್ಲಿ ತೊಡಗಿಕೊಳ್ಳುತ್ತಿತ್ತು. ಆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಜೀವನ ಶೈಲಿ ಕೂಡ ಇತ್ತು. ಈ ಜೀವನ ಶೈಲಿ ಬದಲಾದದ್ದು ಕೂಡ ಕೃಷಿಯಲ್ಲಿ ಬದಲಾವಣೆಗಳಾಗುವುದಕ್ಕೆ ಕಾರಣ ಆಗಿದೆ. ನಾನು ಮೊದಲು ಹೇಳಿದ ಹಾಗೆ ವಾಣಿಜ್ಯೀಕರಣ ಒಂದು ಕಾರಣ, ಇನ್ನೊಂದು ನಗರದತ್ತ ಆಕರ್ಷಣೆ. ಅಂದರೆ ಎಲ್ಲರಿಗೂ ಪಟ್ಟಣದಲ್ಲಿ ಸಿಟಿಯಲ್ಲಿ ಬದುಕುವ ಲೈಫೇ ಇಷ್ಟ, ಅವರು ಆ ಕಾರಣಕ್ಕೆ ಅಲ್ಲಿಯೇ ಬದುಕ್ತಾರೆ, ಕೃಷಿ ಹಾಳಾಗಿ ಹೋಗಿದೆ. ಇನ್ನೊಂದು ಕೃಷಿಯಲ್ಲಿ ಇರುವಂತಹ ತೊಂದರೆಗಳು, ಇವುಗಳೆಲ್ಲದರ ಕಾರಣದಿಂದ ಈ ವಾಣಿಜ್ಯ ಬೆಳೆಯ ಹಿಂದೆ ಹೋದ್ದರಿಂದ ಕೃಷಿ ಜೀವನ ಎನ್ನುವುದು ಬದಲಾಗಿ ಹೋಗಿದೆ. ಕೃಷಿ ಎನ್ನುವುದು ಲಾಭ, ಕೃಷಿಯಲ್ಲಿ ಲಾಭ ಬರಬೇಕು, ಅಂದರೆ ಹಣ ಬಂದರೆ ಮಾತ್ರ ಅದು ಕೃಷಿ ಅನ್ನುವಂತಾಗಿದೆ. ಇದು ನಿಜವಾದ ಕೃಷಿ ಅಲ್ಲ. ಕೃಷಿ ಅವಲಂಬಿತ ಬೇರೆ ಕೈಗಾರಿಕೆಗಳಾಗ್ಬೋದು ಅಥವಾ ಉದ್ಯಮಗಳಾಗ್ಬೋದು, ಇವು ಎಷ್ಟರ ಮಟ್ಟಿಗೆ ತೊಂದರೆಯನ್ನು ಅನುಭವಿಸ್ಬೋದು ಕೃಷಿ ನಷ್ಟವಾದರೆ? ಹಾಂ, ಇದು ಮುಖ್ಯವಾದ ಪ್ರಶ್ನೆ. ಹೌದು, ಕೃಷಿಯನ್ನೇ ಅವಲಂಬಿಸಿ ಅನೇಕ ಕೈಗಾರಿಕೆಗಳು ಹಿಂದೆ ಬದುಕುತ್ತಾ ಇದ್ವು. ಇವತ್ತು ಅನೇಕ ಕೈಗಾರಿಕೆಗಳು ಹಾಗಾಗಿ ಮುಚ್ಚಿ ಹೋಗಿದ್ದಾವೆ. ಕೃಷಿಯನ್ನೇ ನಂಬಿಕೊಂಡಂತಹ ಕೈಗಾರಿಕೆಗಳು ನಡೀಬೇಕು ಅಂತಂದರೆ ಕೃಷಿ ಇರಲೇಬೇಕು. ಇವುಗಳಿಗೆ ಸರ್ಕಾರವೇ ಮನಸ್ಸು ಮಾಡಬೇಕು. ಯಾಕೆಂದರೆ ಸಾಮಾನ್ಯ ಮನುಷ್ಯನಿಂದ ಅಥವಾ ಒಂದು ಸಂಘ ಸಂಸ್ಥೆಯಿಂದ ಈ ಕೈಗಾರಿಕೆಗಳನ್ನು ಮುನ್ನಡೆಸುವುದಕ್ಕೆ ಸಾಧ್ಯ ಇಲ್ಲ. ಆ ಕೃಷಿಕನಿಗೆ ಅಗತ್ಯವಾದಂತಹ ಪ್ರೋತ್ಸಾಹಗಳನ್ನು ಕೊಟ್ಟರೆ ಖಂಡಿತವಾಗಿ ಅವನು ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗ್ತಾನೆ. ನಾನು ಮೊದಲು ಹೇಳಿದಾಗೆ ತನಗೆ ನಷ್ಟ ಆಯಿತು ಅಂತ ಅವ 16 ಆಫೀಸ್ಗಳ ಬಾಗಿಲಿಗೆ ಅಳದಾಟ ಮಾಡುವುದೇ ಆದರೆ ಯಾರಿಗೂ ಆ ಕೃಷಿಯಲ್ಲಿ ಆಸಕ್ತಿ ಇರುವುದಿಲ್ಲ. ಒಂದು ದೇಶ ಬದುಕಬೇಕು ಅಂತಾದರೆ ಕೃಷಿ ಬೇಕೇ ಬೇಕು. ಕೃಷಿ ಇಲ್ಲದೆ ಯಾವ ದೇಶವೂ ಬದುಕುವುದಿಲ್ಲ. ಕೃಷಿಯನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ಆ ದೇಶವನ್ನು ಕಾಯುವವರು ಅಥವಾ ಆಡಳಿತ ನಡೆಸುವವರು ಮನಸ್ಸು ಮಾಡಬೇಕು. ಅವರು ಮನಸ್ಸು ಮಾಡಿದರೆ ಕೃಷಿ ಆಧಾರಿತ ಕೈಗಾರಿಕೆಗಳು ಬದುಕುವುದಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಇನ್ನೊಂದು ಪ್ರಶ್ನೆ ಕೇಳಲೇಬೇಕಾಗಿರುವಂತಹದ್ದು, ಯುವಕರು ಕೃಷಿಯತ್ತ ಗಮನ ಕೊಡ್ತಾ ಇಲ್ಲ ಎನ್ನುವಂತಹದ್ದು, ಇದು ಮತ್ತೆ ಸಾಧ್ಯವಾಗಬೇಕಿದ್ರೆ ಏನಾಗಬೇಕಾಗಿದೆ? ಇವತ್ತಿನ ಯುವಕರಿಗೆ ಕೃಷಿ ಬೇಡ. ಯಾಕೆಂದರೆ ಅವರು ಎಲ್ಲರಿಗೂ ತಮ್ಮ ಪೂರ್ವಜರು ಈ ಕೃಷಿಯಿಂದ ಪಟ್ಟ ಪಾಡು ನೋಡಿ ನೋಡಿ ಸಾಕಾಗಿದೆ. ಇವತ್ತು ಪ್ರತಿಯೊಬ್ಬ ತಂದೆಯು ಆಲೋಚನೆ ಮಾಡುವುದೇನು ಅಂತ ಕೇಳಿದರೆ ತನ್ನ ಮಗನನ್ನು ಒಂದು ಉನ್ನತ ಮಟ್ಟದಲ್ಲಿ ಓದಿಸಬೇಕು. ಹಾಂ, ಅವನಿಗೊಂದು 5 ಅಂಕಿ 6 ಅಂಕಿ ಸಂಬಳ ಬರುವ ಹಾಗೆ ಅವನಿಗೊಂದು ಉದ್ಯೋಗ ಕೊಡಿಸಬೇಕು. ಇದೇ ಆಗಿದೆ. ಇವನ್ನ ಮತ್ತೆ ಮರಳಿ ಹಳ್ಳಿಗೆ ತರಬೇಕು ಅಂತಾದರೆ ಏನು ಮಾಡಬೇಕು ಎನ್ನುವುದು ನಮಗೂ ಅರ್ಥ ಆಗ್ತಾ ಇಲ್ಲ. ಬಹುಶಃ ಕೃಷಿಯ ಬಗ್ಗೆ ಅವರಲ್ಲಿ ಆಸಕ್ತಿಯನ್ನು ಮೂಡಿಸುವಂತಹ ಕಾರ್ಯಾಗಾರಗಳು, ಕಮ್ಮಟಗಳು ಅಥವಾ ಅವರಿಗೆ ಆಸಕ್ತಿಯನ್ನು ಹುಟ್ಟಿಸುವುದಕ್ಕೆ ಹಳ್ಳಿಯಲ್ಲೇ ಏನಾದರೂ ಒಂದು ವಾತಾವರಣವನ್ನು ಸೃಷ್ಟಿಸಿದ್ರೆ ಮರಳಿ ಬರ್ತಾರೋ ಏನೋ ಗೊತ್ತಿಲ್ಲ. ಬರುವುದಿಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಬರುವುದಾದರೆ ಇಷ್ಟು ದಿವಸದೊಳಗೆ ಬರಬೇಕಿತ್ತು. ಈಗ ಕೊರೋನಾದಂತಹ ಕಾಯಿಲೆಗಳು ಬಂದಾಗ ಎಲ್ಲ ಪೇಟೆ ಪಟ್ಟಣದಲ್ಲಿರುವವರು ಹಳ್ಳಿಗೆ ಬಂದಿದ್ದರು. ಒಮ್ಮೆ ಎಲ್ಲ ಮತ್ತೆ ಹಳೆಯ ಹಾಗೆ ಕೃಷಿ ಮುಂದರಿಯುತ್ತದೆ ಎನ್ನುವಾಗ ಮತ್ತೆ ಅವರ ವಲಸೆ ಹೋದರೆ ಪ್ರಾರಂಭ ಆಗಿದೆ. ಇದು ಮತ್ತೆ ಮರಳಿ ಬರ್ತದೆ ಎನ್ನುವ ಭರವಸೆ ನನಗಿಲ್ಲ. ಅಂದರೆ ಯುವಕರು ಹೊಸ ದೃಷ್ಟಿಕೋನದಿಂದ ಕೃಷಿಯನ್ನು ನೋಡುವಂತ ಒಂದು ಸಮಯ ಬರಬಹುದು ಅಂತ ಹೇಳ್ತೀರಾ ಮುಂದೆ? ಅದೇ, ಬರ್ತದೆ ಎನ್ನುವ ಭರವಸೆ ನನಗಿಲ್ಲ. ಆದರೆ ಈ ಕೃಷಿ ಅವರು ದುಡಿಯುವ ಉದ್ಯೋಗಕ್ಕಿಂತ ಹೆಚ್ಚಿನ ಲಾಭವನ್ನು ತರುತ್ತದೆ ಅಂತಾದರೆ ಬರಬಹುದು. ಆ ಹೆಚ್ಚಿನ ಲಾಭ ಬರಬೇಕು ಅಂತಾದರೆ ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಸರ್ಕಾರಗಳೇ ಗಮನ ಹರಿಸಬೇಕು, ಬಿಟ್ಟರೆ ಬೇರೆ ದಾರಿ ಇಲ್ಲ. ಕೃಷಿ ಉತ್ಪನ್ನಗಳನ್ನು ನೇರವಾಗಿ ಮಾರುಕಟ್ಟೆ ಅಥವಾ ಉತ್ಪನ್ನ ಮಾಡಿದ ನಂತರ ಮಾರುಕಟ್ಟೆಯನ್ನು ಕಂಡುಕೊಳ್ಳುವುದರ ಬದಲಿಗೆ ಮೌಲ್ಯವರ್ಧನೆ ಮಾಡುವಂತಹದ್ದು ಮತ್ತು ನೇರ ಮಾರುಕಟ್ಟೆಯನ್ನು ಮಾಡುವಂತಹದ್ದು ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ? ಈಗ ನಮ್ಮ ಮಟ್ಟದಲ್ಲಿ ನೋಡುವುದಾದರೆ ನಮ್ಮ ಅಡಿಕೆ ಬೆಳೆಗಾರರಿಗಂತೂ ಸಮಸ್ಯೆ ಇಲ್ಲ. ಯಾಕೆಂದರೆ ನಾವು ಬೆಳೆದ ಅಡಿಕೆಯನ್ನು ಪ್ರತಿ ಒಂದೊಂದು ಊರಿನಲ್ಲೂ ಸಹಕಾರಿ ಸಂಘಗಳಿದ್ದಾವೆ, ಅವೆಲ್ಲ ಅಡಿಕೆಯನ್ನು ಮಾರಾಟ ಮಾಡ್ತವೆ. ಆದರೆ ನಾವು ಪ್ರತಿ ವರ್ಷ ಓದ್ತೇವೆ ಕಬ್ಬು ಬೆಳೆಗಾರರ ಪರಿಸ್ಥಿತಿಯಲ್ಲ. ಅವರು ಎಷ್ಟು ಶ್ರಮಪಟ್ಟು ಬೆಳೆದಿರ್ತಾರೆ, ಆದರೆ ಅವರು ಕೈಗಾರಿಕೆಯವರು ಹೇಳಿದಾಗ ಇವರು ಕಬ್ಬು ತಗೊಂಡು ಹೋಗಬೇಕು, ಅವರು ಕೊಟ್ಟಾಗ ದುಡ್ಡು ತಗೊಳ್ಬೇಕು. ಈ ಪರಿಸ್ಥಿತಿ ರೈತನಿಗಿದ್ದರೆ ಕೃಷಿಯಲ್ಲಿ ಆಸಕ್ತಿ ಇದ್ದವನಿಗೂ ಕೂಡ ಆಸಕ್ತಿ ಹೋಗಿಬಿಡ್ತದೆ. ಈ ಇದಕ್ಕೆಲ್ಲ ಸರ್ಕಾರಗಳು ಮಧ್ಯ ಪ್ರವೇಶ ಮಾಡಲೇಬೇಕು. ಯಾಕೆಂದರೆ ಅವ ಬೆಳೆದಿರ್ತಾನೆ, ಬೆಳೆದ ಬೆಳೆಯನ್ನು ಹಾಕಿದ ತಕ್ಷಣ ಅವನಿಗೆ ಅದಕ್ಕಿರುವ ಬೆಲೆಯನ್ನು ಆ ಕೈಗಾರಿಕೆಯವರು ಸಂಬಂಧಪಟ್ಟವರು ಕೊಡಲೇಬೇಕು. ಇದಕ್ಕೆ ಕೃಷಿ ಇಲಾಖೆ ಇದೆ ಅಥವಾ ಸರ್ಕಾರ ಇದೆ, ಅದಕ್ಕೆ ಸಂಬಂಧಪಟ್ಟ ಕೈಗಾರಿಕೆಗಳಿದ್ದಾವೆ, ಇವುಗಳನ್ನು ಖಂಡಿತ ಮಾಡಲೇಬೇಕು. ಬೆಳೆದ ಬೆಳೆಗೆ ಸರಿಯಾದ ಮಾರುಕಟ್ಟೆಯನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯ. ರೈತ ಧ್ವನಿ ಆಡಳಿತ ಮಾಡುವಂಥವರಿಗೆ ತಲುಪುವಂತಹದ್ದು ಯಾವಾಗ ಮತ್ತು ಹೇಗೆ? ನಮ್ಮ ದುರ್ದೈವ ಅಂತ ಕೇಳಿದರೆ ಈ ಕೃಷಿ ಮಂತ್ರಿ ಎನ್ನುವನಿಗೆ ಈ ನೆಲಗಡಲೆ ನೆಲದ ಒಳಗಾಗ್ತದೋ ಗಿಡಕ್ಕಾಗ್ತದೋ ಗೊತ್ತಿರುವುದಿಲ್ಲ. ಎಷ್ಟೋ ಸಲ ಈ ರೈತರಾದವರು ತಮ್ಮ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವುದು ಹೇಗೆ ಎನ್ನುವುದು ದೊಡ್ಡ ಪ್ರಶ್ನೆ ಆವಾಗ. ಯಾಕೆಂದರೆ ಒಮ್ಮೆ ನಮ್ಮಲ್ಲಿಯೇ ಒಬ್ಬರು ಫಾರೆಸ್ಟ್ ಆಫೀಸರ್ ಬಂದಿದ್ದರು. ಅದು ನಮ್ಮಲ್ಲಿ ನಾವು ಈ ಸಸ್ಯಶಾಸ್ತ್ರೀಯ ಭಾಷೆಯಲ್ಲಿ ಏನು ಹೇಳ್ತೇವೆ ಅಂತ ಗೊತ್ತಿಲ್ಲ, ನಮ್ಮಲ್ಲಿ ಅದಕ್ಕೆ ಗುರ್ಗೆ ಗಿಡ ಅಂತ ಹೇಳ್ತೇವೆ ನಾವು. ಅದು ಪ್ರತಿ 3 ವರ್ಷಕ್ಕೊಮ್ಮೆ ಸತ್ತೋಗ್ತದೆ. ಅವನ್ನೆಲ್ಲ ನಾವು ರಸ್ತೆ ಹಂಚಿಗೆ ಕಡಿದಾಗ ಈ ನಾಟಕ ಕಡಿದವ್ರದ್ದೆಲ್ಲ ಹೆಸರು ಬರೆದು ಒಂದು FIR ಮಾಡು ಅಂತ ಹೇಳಿದರು ಅವರು. ಅಂದರೆ ಫಾರೆಸ್ಟ್ ಆಫೀಸರಿಗೆ ಅಷ್ಟು ನಾಲೆಜ್ ಇರ್ತದೆ. ಈ ಕೃಷಿ ಮಂತ್ರಿಯೂ ಸರ್ಕಾರವು ಹಾಗೆ ಆದರೆ ನಮ್ಮ ಧ್ವನಿಯನ್ನು ನಾವು ಯಾರಿಗೆ ಮುಟ್ಟಿಸಬೇಕು? ಧ್ವನಿಯನ್ನು ಮುಟ್ಟಿಸುವುದು ಕೂಡ ತುಂಬ ಕಷ್ಟ ಇದೆ. ಅದಕ್ಕೆ ಇವತ್ತು ರೈತ ಸಂಘಗಳು ಅಥವಾ ರೈತ ರಕ್ಷಣಾ ಚಳುವಳಿಗಳು ಹೆಸರಿನಲ್ಲೆಲ್ಲ ಹೋರಾಟಗಳಿದ್ದಾವೆ. ಅವುಗಳೆಲ್ಲ ಎಷ್ಟು ಮಟ್ಟಿಗೆ ಧ್ವನಿ ಮುಟ್ಟಿಸ್ತಾರೋ ಇಲ್ಲವೋ ಗೊತ್ತಿಲ್ಲ. ನಮಗಂತೂ ಪರಿಹಾರ ತಕ್ಕ ಮಟ್ಟಿಗೆ ಬಂದಿಲ್ಲ. ಅಂತೂ ಸಂಘಟಿತರಾಗಿ ಹೋರಾಟ ಮಾಡಿದರೆ ಒಂದಲ್ಲ ಒಂದು ದಿವಸ ಏನಾದರೂ ಒಳ್ಳೆಯ ಸಿಗಬಹುದು, ನ್ಯಾಯ ಸಿಗಬಹುದು ಎನ್ನುವ ಭರವಸೆ ಇದೆ. ಬಹಳ ಸಂತೋಷ ಶ್ರೀನಿವಾಸ್ ಮತ್ತಿಗಟ್ಟ ಅವರೇ. ಕೃಷಿ ತೋ ನಾಸ್ತಿ ದುರ್ಭಿಕ್ಷಂ ಈ ಒಂದು ಹಿನ್ನೆಲೆಯಲ್ಲಿ ನಾವು ಮಾತುಕತೆಯನ್ನು ಮಾಡಿದ್ದೀವಿ. ಬದಲಾದಂತಹ ಒಂದು ಪರಿಸ್ಥಿತಿಯಲ್ಲಿ ಕೃಷಿಯನ್ನು ಉಳಿಸುವಂತಹದ್ದು ಬೆಳೆಸುವಂತಹದ್ದು ಎಷ್ಟರ ಮಟ್ಟಿಗೆ ಅಗತ್ಯ ಇದೆ ಮತ್ತು ಸಾಧ್ಯತೆ ಇದೆ ಈ ವಿಚಾರವಾಗಿ ಸಾಕಷ್ಟು ವಿವರವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಶಿರಸಿಯ ಮುಂದಿನವರ ಮನೆ ಶ್ರೀನಿವಾಸ್ ಮುತ್ತಿಗಟ್ಟ ಅವರಿಂದ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಕೇಳಿದರೆ. ಈಗ ಕೇಳಿ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕಾಗಿ ಪೂರಕ ಸಲಹೆಗಳು. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ತೊಗರಿ ಕಾಳು. ತೊಗರಿ ಕಾಳಿನಲ್ಲಿ ಸಕ್ಕರೆ ಅಂಶವು ಸಂಕೀರ್ಣ ರೂಪದಲ್ಲಿರುವುದರಿಂದ ರಕ್ತಕ್ಕೆ ವೇಗವಾಗಿ ಸೇರುವುದಿಲ್ಲ, ಹಾಗಾಗಿ ಮಧುಮೇಹಿಗಳು ಸೇವಿಸಬಹುದು. ತೊಗರಿ ಗಿಡದ ಬೇರನ್ನ ಚೆನ್ನಾಗಿ ತೊಳೆದುಕೊಂಡು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಕುದಿತಾ ಇರುವಂತಹ ನೀರಿಗೆ 1 ಚಮಚ ತೊಗರಿ ಗಿಡದ ಬೇರಿನ ಪೌಡರ್, 1 ಚಮಚ ಸೋಂಪಿನ ಕಾಳನ್ನು ಹಾಕಿ 5 ನಿಮಿಷ ಮಂದ ಉರಿಯಲ್ಲಿ ಕುದಿಸಿಕೊಳ್ಬೇಕು. ಕೊನೆಯಲ್ಲಿ 1/2 ಚಮಚ ಕಲ್ಲು ಸಕ್ಕರೆಯನ್ನು ಹಾಕಿ ಒಲೆಯಿಂದ ಇಳಿಸಿ ಸೋಸಿಕೊಳ್ಳುವುದು. ಇದನ್ನು ಕುಡಿಯುವುದರಿಂದ ಮೂಲವ್ಯಾಧಿ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬರುತ್ತದೆ. ಇದು ನಿಧಾನವಾಗಿ ರಕ್ತನಾಳದಲ್ಲಿನ ಕೊಬ್ಬನ್ನು ಕರಗಿಸ್ತಾ ಬರುತ್ತದೆ. ತೊಗರಿಯಲ್ಲಿ ಮೆಗ್ನೀಷಿಯಂ, ಫಾಸ್ಫರಸ್, ಮ್ಯಾಂಗನೀಸ್ ಹೆಚ್ಚಿನ ಪ್ರಮಾಣದಲ್ಲಿದೆ. ಇವುಗಳು ಎಲುಬನ್ನು ಗಟ್ಟಿಗೊಳಿಸುವುದಕ್ಕೆ ಸಹಕಾರಿಯಾಗುತ್ತದೆ. ಗೌಟ್, ಆರ್ಥರೈಟಿಸ್, ಯೂರಿಕ್ ಆಮ್ಲದ ಸಮಸ್ಯೆ ಇದ್ದಲ್ಲಿ ತೊಗರಿಯ ಸೇವನೆಯನ್ನು ಕಡಿಮೆ ಮಾಡುವುದು ಒಳ್ಳೆಯದು. ತೊಗರಿಯಲ್ಲಿ ಪ್ರೋಟೀನ್ ಅಂಶವೂ ಹೆಚ್ಚಾಗಿರುತ್ತದೆ, ಜೊತೆಯಲ್ಲಿ ನಾರಿನ ಅಂಶವೂ ಕೂಡ ಹೆಚ್ಚಾಗಿರುತ್ತದೆ. ಗರ್ಭಿಣಿ ಸ್ತ್ರೀಯರಿಗೆ ಬಾಯಿಯಲ್ಲಿ ನೀರು ಬಂದಂತಾಗುವುದು, ವಾಂತಿ ಬರುವಂತಹದ್ದು ಇಂಥ ಸಮಸ್ಯೆಗಳಾಗಿತ್ತಿದ್ದಲ್ಲಿ ತೊಗರಿ ಬೆಳೆಯನ್ನು ನೀರು ಹಾಕಿ ಬೇಯಿಸಿ ಅದಕ್ಕೆ ಸ್ವಲ್ಪ ಜೀರಿಗೆ ಹೆಚ್ಚು ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಿನ್ನಬಹುದು. ಇದರಿಂದ ವಾಂತಿ ಬರುವುದು ನಿಲ್ಲುತ್ತದೆ. ಇದರಲ್ಲಿ ಫೋಲಿಕ್ ಆಮ್ಲ ಇರುವುದರಿಂದ ಮಗುವಿನ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು. ತೊಗರಿಯು ಸುಸ್ತನ್ನು ಕಡಿಮೆ ಮಾಡುತ್ತದೆ. ತೊಗರಿ ಬೆಳೆಯು ವಿಟಮಿನ್ ಬಿ ಜೀವಸತ್ವವನ್ನು ಹೊಂದಿದ್ದು ಜಿಂಕ್, ಕ್ಯಾಲ್ಸಿಯಂ, ಕಬ್ಬಿಣ, ವಿಟಮಿನ್ ಸಿಯನ್ನು ಕೂಡ ಹೊಂದಿದೆ. ದೇಹಕ್ಕೆ ಶಕ್ತಿಯನ್ನು ಇದು ನೀಡುತ್ತದೆ. ಟೊಮೆಟೊ ಹಣ್ಣು ಎನ್ನುವುದಾಗಿ ನಾವು ಕರೆದರೂ ಕೂಡ ತರಕಾರಿಯಾಗಿ ಇದನ್ನು ನಾವು ಉಪಯೋಗಿಸುತ್ತೇವೆ. ಆದರೆ ಟೊಮೆಟೊವನ್ನು ಹಣ್ಣಿನ ರೀತಿಯಲ್ಲಿ ಹೆಚ್ಚು ಸೇವಿಸುವಂತಹದ್ದು ಅನುಕೂಲವಾಗಬಹುದು. ಬಹಳ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಅಂಶವನ್ನು ಹೊಂದಿರುವ ಟೊಮೆಟೊವು ನೀರಿನ ಅಂಶವನ್ನು ಜಾಸ್ತಿ ಹೊಂದಿರುತ್ತದೆ. ಟೊಮೆಟೊದಲ್ಲಿನ ಲೈಕೋಪೇನ್ ಎನ್ನುವಂತಹ ಅಂಶವು ಹೃದಯ ಆರೋಗ್ಯಕ್ಕೆ ಹೆಚ್ಚು ಸಹಕಾರಿ. ರಕ್ತನಾಳಗಳನ್ನು ಶುದ್ಧೀಕರಿಸುವ ಕಾರ್ಯವನ್ನು ಲೈಕೋಪಿನ್ ಮಾಡುತ್ತದೆ, ಜೊತೆಯಲ್ಲಿ ಮೂಳೆ ಎಲುಬುಗಳನ್ನು ಗಟ್ಟಿಗೊಳಿಸುತ್ತದೆ. ಅಲ್ಲದೆ ಟೊಮೆಟೋದಲ್ಲಿ ಫೋಲಿಕ್ ಆಮ್ಲವಿದೆ, ಮಹಿಳೆಯರ ಆರೋಗ್ಯ ವೃದ್ಧಿಗೆ ಇದು ಸಹಕಾರಿಯಾಗಿದೆ. ಪೊಟ್ಯಾಸಿಯಂ ಅನ್ನು ಹೊಂದಿರುವಂತಹ ಟೊಮೆಟೋವು ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡಿ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುವುದಕ್ಕೆ ಇದು ಸಹಾಯ ಮಾಡುವಂತಹ ಜೀವಸತ್ವ ವಿಟಮಿನ್ ಎ ಟೊಮೆಟೋದಲ್ಲಿದೆ. ಹಾಗೆಯೇ ಚರ್ಮದ ಆರೋಗ್ಯಕ್ಕೆ ಸಹಾಯ ಮಾಡುವ ವಿಟಮಿನ್ ಸಿ ಜೀವಸತ್ವವು ಕೂಡ ಟೊಮೆಟೋದಲ್ಲಿದೆ. ಇದು ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಹೊರಹೋಗುವಂತೆ ಸಹಾಯ ಮಾಡುತ್ತದೆ. ಟೊಮೆಟೊ ಎಲೆ ವಿಷ, ಅದನ್ನು ನೇರವಾಗಿ ಸೇವಿಸುವಂತಹದ್ದು ಒಳ್ಳೆಯದಲ್ಲ. ಆದರೂ ಕೂಡ ಕೆಲವೊಂದು ತೊಂದರೆಗಳಿಗೆ ಮದ್ದಾಗಿ ಇದನ್ನು ಉಪಯೋಗಿಸಬಹುದು. ಚರ್ಮದ ಸಮಸ್ಯೆಗಳನ್ನು ಕಡಿಮೆ ಮಾಡುವುದಕ್ಕೆ ಟೊಮೆಟೋವು ಬಹಳ ಪರಿಣಾಮಕಾರಿ. ಸಣ್ಣ ಸಣ್ಣ ಕಲೆಗಳು, ಚುಕ್ಕೆಗಳು, ತುರಿಕೆ, ಮೊಡವೆ, ಎಣ್ಣೆ ಚರ್ಮ ನಿವಾರಣೆ ಎಲ್ಲದಕ್ಕೂ ಕೂಡ ಇದು ಒಳ್ಳೆಯದು. ಮಧುಮೇಹದಿಂದ ದೂರವಿರುವುದಕ್ಕೆ ಒಂದು ಹಂತದವರೆಗೆ ಟೊಮೆಟೋವು ಸಹಾಯ ಮಾಡುತ್ತದೆ. ಬ್ರೆಸ್ಟ್ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್ನಿಂದ ರಕ್ಷಿಸುವಲ್ಲಿಯೂ ಕೂಡ ಇದು ಸಹಕಾರಿಯಾಗಿದೆ. ಟೊಮೆಟೋ ಹಣ್ಣು ಮತ್ತು ಅದರ ಆರೋಗ್ಯ ಸಹಕಾರಿ ಗುಣಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಪ್ರಾಸ್ಟೇಟ್ ಗ್ರಂಥಿಯ ತೊಂದರೆ ಇರುವವರು 3 ತಿಂಗಳು ಟೊಮೆಟೋವನ್ನು ಉಚಿತ ರೀತಿಯಾಗಿ ಬಳಸುವುದರಿಂದ ಉತ್ತಮ ಪರಿಣಾಮ ಕಂಡುಬರುತ್ತದೆ. ಇದು ಪ್ರಾಯೋಗಿಕವಾಗಿ ಸಾಬೀತಾಗಿದೆ. ಟೊಮೆಟೋ ತಿನ್ನುವುದರಿಂದ ಕಿಡ್ನಿಯಲ್ಲಿ ಕಲ್ಲು ಉಂಟಾಗುತ್ತದೆ ಎನ್ನುವಂತಹ ತಪ್ಪು ಕಲ್ಪನೆ ಅನೇಕರಲ್ಲಿದೆ. ಆದರೆ ಟೊಮೆಟೋದ ಸೇವನೆ ಯಾವುದೇ ರೀತಿಯಾದ ಸಮಸ್ಯೆಯನ್ನು ಉಂಟು ಮಾಡುವುದಿಲ್ಲ. ಕಿಡ್ನಿಯಲ್ಲಿ ಕಲ್ಲು ಇರುವವರು ಹಾಗೂ ಒಂದು ಸಲ ಕಿಡ್ನಿಯಲ್ಲಿ ಕಲ್ಲನ್ನು ಅನುಭವಿಸಿರುವವರು ಟೊಮೆಟೋದ ಸೇವನೆಯನ್ನು ಕಡಿಮೆ ಮಾಡಿದರೆ ಸಾಕು. ಅಂತೆಯೇ ಎಸಿಡಿಟಿ ಕೂಡ ಟೊಮೆಟೋದ ಸೇವನೆಯಿಂದ ಬರ್ತದೆ ಎನ್ನುವಂತಹ ತಪ್ಪು ಕಲ್ಪನೆ ಹಲವರಲ್ಲಿದೆ. ಆದರೆ ಟೊಮೆಟೋದ ಬಳಕೆಯು ಎಸಿಡಿಟಿಗೆ ಕಾರಣವಲ್ಲ. ಎಸಿಡಿಟಿ ಇದ್ದಾಗ ತೆಗೆದುಕೊಳ್ಳದಿದ್ರೆ ಸಾಕು. ರಕ್ತಹೀನತೆ ಸಮಸ್ಯೆ ಇರುವವರಿಗೆ ಟೊಮೆಟೋವು ಉತ್ತಮ. ಟೊಮೆಟೋದ ಜ್ಯೂಸ್ ಮಾಡಿ ಕುಡಿಯುವುದರಿಂದ ಬೊಜ್ಜು ಕೂಡ ಕಡಿಮೆಯಾಗುವುದಕ್ಕೆ ಸಹಕಾರಿಯಾಗುತ್ತದೆ. ಮುಖದ ಅಂದವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಟೊಮೆಟೊ ಫೇಸ್ ಪ್ಯಾಕ್ ಸಹಕಾರಿ. ಆರ್ಥರೈಟಿಸ್ ನಿವಾರಣೆಗೆ, ಸಾಮಾನ್ಯ ಶೀತದಿಂದ ದೂರವಿರುವುದಕ್ಕೆ, ಹೊಟ್ಟೆಯ ಸಮಸ್ಯೆಯಿಂದ ದೂರವಿರುವುದಕ್ಕೆ ಟೊಮೆಟೊ ಅನುಕೂಲ ಮಾಡಿಕೊಡುತ್ತದೆ. ಕಣ್ಣಿನ ಆರೋಗ್ಯಕ್ಕೆ ಟೊಮೆಟೊವು ಒಳ್ಳೆಯದು. ಕೂದಲು ಆರೋಗ್ಯಕ್ಕೆ, ತೂಕ ಕಡಿಮೆ ಮಾಡಿಕೊಳ್ಳುವುದಕ್ಕೆ, ಕಡಿಮೆ ತೂಕ ಇರುವವರು ಕೂಡ ತೂಕವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ, ಮೂಳೆಗಳ ಆರೋಗ್ಯಕ್ಕೆ ಟೊಮೆಟೊ ಉತ್ತಮ. ಅತ್ಯಂತ ಸಸಿದಾಗ ಟೊಮೆಟೊವನ್ನು ಸೇವಿಸಿದರೆ ಹೊಟ್ಟೆ ತುಂಬಿದಂತಹ ಅನುಭವ ಬರುತ್ತದೆ. USDA ವರದಿಯ ಪ್ರಕಾರ ಇದು ದಿನಕ್ಕೆ 20% ಪೋಷಕಾಂಶಗಳನ್ನು ಒದಗಿಸುತ್ತದೆ. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ DS ಪ್ರಸಾದ್. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಚವ್ವ, ಗಂಗಯ್ಯ, ತಿರಗಾವಿ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳು. Amen. ಜೀವನ ಕೊಡಲರನೆ ಜನರಲ್ಲಿ ವರಲರನೆ ಹಿಂದಕ ನಿನ್ನರತಾವತಿರುವ ಮಾಡಿ ತಾಯಿ ಯುವ ಮಾಡಿದು ಮುಂದೆ ಬಾಲ ಋತುಮತಿಯಾದಾಗ ಆಕೆಯನ್ನು ಉಪಚರಿಸಿ ಹೂ ಮುಡಿಸುವ ಹಾಡು. ಏನುಟ್ಟ ಮೈನರದಿಂದ ಸುಭದ್ರ ದೇವಿ, ಏನುಂಡ ಮೈನರದಿಂದ ಸುಭದ್ರ ದೇವಿ, ಏನುಂಡ ಮೈನರದಾಳ ನಾಡ ಸುವರದ ರಂಭಿತ ಪಿಡಿಕೊಂಡು ರಂಭಿತ ಕುಳತಿದ್ದಾಳೆ. ನಾಡ ಸುವರದ ರಂಭಿತ ಪಿಡಿಕೊಂಡು ರಂಭಿತ ಕುಳತಿದ್ದಾಳೆ. ನಾಡುಗನುಂಡಿದ್ದಾಳೆ ಸುಭದ್ರ ದೇವಿ, ಹೇಳಿದ್ದಾಳೆ ಸುಭದ್ರ ದೇವಿ, ಹೇಳಿದ್ದಾಳೆ ನಾಡ ಸುವರದ ರಂಭಿತ ಪಿಳಿಕೊಂಡು ರಂಭಿತ ಕುಳತಿದ್ದಾಳೆ. ಸುವರದ ರಂಭಿತ ಪಿಳಿಕೊಂಡು ರಂಭಿತ ಕುಳತಿದ್ದಾಳೆ. ನಾಡ ಸುವರದ ರಂಭಿತ ಪಿಳಿಕೊಂಡು ರಂಭಿತ ಕುಳತಿದ್ದಾಳೆ. ನಾಡ ಸುವರದ ರಂಭಿತ ಪಿಳಿಕೊಂಡು ರಂಭಿತ ಕುಳತಿದ್ದಾಳೆ. ಮಂಗಳರ ದಿನವನ್ನೇ ಅವರಪ್ಪ ಹೊಕ್ಕ ಬೇಟಾಡಿ ಬಂದ, ಮರಳ ಸುಭದ್ರ ಎಂಗ ಮೈನರದಾಳ ಬಂದೆಲ್ಲ ತರಳಿ ಕೇಳಿದ. ಸುವರದ ಮಂದೆಯಳೆದೊಂದು ರಂಭಿತ ಮಳತಿದ್ದಾಳೆ. ಮಗಳ ಸುಭದ್ರ ಎಂಗ ಮೈನರದಾಳ ಬಂದೆಲ್ಲ ತರಳಿ ಕೇಳಿದ. ಸುಖ